ಆ ತರ ಇದ್ವಿ. ಆಮೇಲೆ ಹಂಗ ಮೆಜಾರಿಟಿ ಬರ್ತಾ ಬರ್ತಾ ಬರ್ತಾ ವಾತಾವರಣ ಹಂಗ ಇದಾತ. ಅವಾಗ ಬಂದು ಒಬ್ಬ ಎಲ್ಲರೂ ಒಟ್ಟಿಗೆ ಸೇರಿ ಬೇಸಾಯ ಮಾಡ್ಕೊಂತ ಅಲ್ಲಿದ್ದ ಕಂಟಿನ್ಯೂ ಮಾಡ್ಕೊಂತ ಬಂದ್ವಿ. ನಿಮ್ ತಂದೆಯವ್ರ ಕಾಲಕ್ಕೆ ಭೂಮಿ ಎಷ್ಟಿತ್ತು ಅವಾಗ? ಅಷ್ಟ ಒಂದ್ 10-15 ಎಕರೆ ಇತ್ರಿ. 10-15 ಎಕರೆ ಇದ್ರು ಏನು ಉಳಿಮೆ ಮಾಡಿಲ್ಲ? ಮಾಡದಿಲ್ಲ. ಯಾಕಂಗೆ? ಮಾಡಿದ್ದಿಲ್ಲ, ನಾವು ಸಣ್ಣದಿದ್ವಿ, ನಮ್ಮ ಅಪ್ಪ ತೀರ್ಕೊಂಡ್ ಬಿಟ್ಟಿತ್ರಿ. ಹೌದಾ? ಯಾವ ವಯಸ್ಸಿಗೆ ತೀರ್ಕೊಂಡಿದ್ದ ಅವಾಗ ಅವ್ರು? ನಾವು ಅದೇ ಒಂದ್ 5-6 ವರ್ಷ ಇದ್ದಂಗೆ ನಾನು. ಇನ್ನೊಂದು ಒಬ್ಬತ್ತಿನ ಸಣ್ಣತಿನ ಲಾಸ್ಟ್ ಅಂತ ಚಿಕ್ಕ ಮಕ್ಕಳಿದ್ದಾಗೆ ತೀರ್ಕೊಂಡ್ರಿ. ಹಂಗಾಗಿ ನಿಮ್ಮನ್ನ ಬೆಳೆಸೋದೆಲ್ಲ ಜವಾಬ್ದಾರಿ ನಿಮ್ ತಾಯಿಯವ್ರಿಗೆ? ತಾಯಿಯವ್ರಿಗೆ. ಯಾವ ಕೆಂಪು ಜೋಳ ಬರ್ತೈತಲ್ರಿ, ಒಂಡಿನ ಕುಣಿ ಕಡ್ದೆ ಅವಾಗ ಆ ಕೆಲಸ ಎಲ್ಲ ಮಾಡ್ತಾರೆ. ಕೆಲಸ ಎಲ್ಲ ಅವ್ರು ಮಾಡ್ತಿದ್ರು, ನಾವೆಲ್ರಿ. ಅವಾಗ ಹಂಗ ದಿನ ಆದ್ಮೇಲೆ ಇದಾಗ ಮತ್ತೆ ಆ ಕುರಿ ಕಾಯಕ್ ಸಂಬಳ ಇದ್ವಿ. ಓದು ಪಾದ ಕಲ್ತಲ್ರಿ. ಹೌದಾ? ಓದ್ ಕಲಿಯಕ್ಕೆ ಮನೆಗ್ ಊಟದ ಪಜಿತ್ತಿದ್ದಾಗ ಹಂಗಾಗಿ ಸಂಬಳ ಎಷ್ಟು ಕೊಡ್ತಿದ್ರು? ಸಂಬಳ ಅಂದ್ರೆ ತಿಂಗಳ ಸಂಬಳ ಇಲ್ರಿ ಇಲ್ರಿ, ವರ್ಷಗಟ್ಲೆ. ವರ್ಷಕ್ಕ ಒಂದ್ 2 ಕುರಿ ಕೊಡ್ತಿದ್ರು ಅಷ್ಟೇ. ಅಷ್ಟೇ ಬಟ್ಟೆ ಬಟ್ಟೆ ಬಟ್ಟೆ ಕೊಡ್ತಿದ್ರ? ಅಷ್ಟೇ ಊಟ ಬಟ್ಟೆ ರೀ. 2 ಕುರಿ. ಆಮೇಲೆ ತಿರುಗ ವರ್ಷಕ್ಕೆ ಒಂದ್ ಜಾಸ್ತಿ ಮಾಡ್ಕೊಂತ ಮಾಡ್ಕೊಂತ ಹೋದ್ರ ಒಂದ್ 10 ವರ್ಷ ಇದ್ದೆ ಅಲ್ಲಿ. ಸಿದ್ದಲ್ಲೇ ಮತ್ತೆ ಬಂದ್ಬಿಟ್ಟಿ ನಾನು. ಹೌದಾ? ಬಂದ ಅಲ್ಲಿದ್ದ ಬೇಸಾಯ ಮಾಡ್ಕೊಂತ ಬಂದ್ವಿ. ನೀವು ಈಗೆಲ್ಲ ಬೇರೆ ಕುರಿ ಕಾಯ್ಲಿಕ್ಕೆ ಹೋದ್ರಿ, ಎಲ್ಲ ವ್ಯವಸಾಯ ನಾನು ಮಾಡ್ಲೇಬೇಕಂತ ನಿರ್ಧಾರ ಹೆಂಗ್ ಬಂತು ನಿಮ್ಗೆ? ಹೆಂಗಂದ್ರೆ ಈಗೆಲ್ಲ ಮತ್ತೆ ಮನೆಗೆಲ್ಲ ಕುಟುಂಬ ಒಂದ್ ಕೈ ಆಗ್ಬಿಟ್ಟಿವಿ, ಮತ್ತೆ ಮದುವೆ ಆಗಿಬಿಟ್ಟಿವಿ, ಒಬ್ರಿಗೊಬ್ರು ಬ್ಯಾರೆ ಆದ್ವಿ. ಬ್ಯಾರೆ ಆದ್ಮೇಲೆ ಮತ್ತೆ ಮಕ್ಳು ಒಬ್ರಿಗೊಬ್ರು ಸೀದೆ ಆತ. ಮತ್ತೆ ಹಂಗಾಗಿ ಬೇಸಾಯ ಮಾಡ್ಕೊಂತ ಕಂಟಿನ್ಯೂ ಮಾಡಿದ್ವಿ. ಒಂದ್ ವರ್ಷದ ವರ್ಷ ಮಾಡ್ಕೊಂತ ಮಾಡ್ಕೊಂತ ಬೇಸಾತ್ರಿ. ಚೆನ್ನಾಗಿ ದುಡಿಬೇಕು, ಮಾಡ್ಬೇಕು, ಮತ್ತೆ ಜನಕ್ಕೆ ದುಡಿಬೇಕು ಅನ್ನೋದ ಬಂತು. ಬಂತು ಮಸ್ತ್ ತಿರುಗಿತ್ತ ಈ ವರ್ಷ ಕೈ ಕೊಟ್ಟದ್ರಿ. ಅಂದ್ರೆ ನಿಮ್ಗೆ ಜೀತಕ್ಕಿದ್ದಾಗ ಅಲ್ಲಿಂದ ಬಂದ ಮೇಲೆ ನಾವು ಏನಾದ್ರೂ ಗಟ್ಟಿ ಆಗ್ಬೇಕಂತ ಮಾಡ್ಬೇಕಂತ, ಭೂಮಿ ಇದೆ ಎಲ್ಲ ಇದೆ ಏನಾದ್ರೂ ಮಾಡಿ ಸಾಧಿಸ್ಬೇಕಂತ. ಯಾವಾಗೆಲ್ಲ ಏನ್ ಬೆಳಿತಿದ್ರಿ ನೀವು ಕೃಷಿ? ಅವಾಗೆಲ್ಲ ಜಾಸ್ತಿ ಫಸ್ಟ್ ಎಳ್ಳು, ಊಟದ ಜೋಳ ಬಿಟ್ರೆ ಏನು ಬೆಳಿತಿದ್ರಿ, ಶೇಂಗಾ. ಈಗೆಲ್ಲ ಮೆಣಸಿನ್ಕಾಯಿ, ಎಲ್ದೋಟ. ಈಗೆಲ್ಲ ರೈತರು ಇಲ್ಲಿ ನಮ್ಮೂರಿಗೆಲ್ಲ ಪಂಪ್ ಸೆಟ್ ಇಲ್ದಾರೆ ಯಾರಲ್ಲ ಐತಿ, ಎಲ್ಲ ರೈತ ನೀರ್ ಬೀಳ್ತದೆ ಎಲ್ಲ ಎಲ್ಲ ಕಡೆ ಬಿದ್ದ. ಅಂದ್ರೆ ಈಗ ನೀರಿನ ಮೂಲಗಳು ಏನಿದಾವೆ ನಿಮ್ ಭಾಗದಲ್ಲಿ? ಕೆರೆಗಳಿದಾವ? ಅದಾವ ಇಲ್ಲಿ ಒಂದ್ ಐತ್ರಿ. ಅಂದ್ರೆ ನೀರು ಪಾರಿ ಮತ್ತೆ ಮಳೆಗಾಲ ಈ ವರ್ಷ ಹೆಚ್ಚಿಗೆ ಆಗತ್ತಲ್ಲ, ಹೊಡಿತೇವೆ ವರ್ಷ ಈ ಸಲ. ಚೆನ್ನಾಗ್ ಬರುತ್ತೆ. ಈಗ ನೀವು ಏನೇನ್ ಬೆಳಿತಾ ಇದ್ರಿ? ನಾವು ಮೆಣಸಿನ್ಕಾಯಿ ರೀ, ಮೆಣಸಿನ್ಕಾಯಿ, ಮೆಕ್ಕೆಜೋಳ, ಶೇಂಗಾ. ಇವ ಮೂರು ಜಾಸ್ತಿ. ಇವ ಮೂರು ಎಷ್ಟು ವರ್ಷಗಳಿಂದ ಇವನ್ನ ಬೆಳಿತಾನೆ ಬರ್ತಾ ಇದ್ರಿ? ಈಗ ಮೆಣಸಿನ್ಕಾಯಿ ಬಂದ್ರೆ ಈಗ ಒಂದ್ 7-8 ವರ್ಷ ಇದ್ರಿ ಅಷ್ಟೇ. ಇಲ್ಲಿ ಕಡೆಗೆ ಬಂದ್ರೆ ಸಪ್ಲೈ ಆಗಿರೋದು. ಫಸ್ಟ್ಗೆಲ್ಲ ಮೆಕ್ಕೆಜೋಳ, ಮೆಕ್ಕೆಜೋಳ ಕೂಡ ಇದ್ದಿಲ್ಲರಿ, ನಾನು ಹೇಳ್ದಲ್ರಿ, ಎಳ್ಳು ಶೇಂಗಾ ಉಗುತ್ತಿದ್ರಿ. ಮೆಕ್ಕೆಜೋಳ ಈಗ ನಮ್ಮ ನೆನಪಲ್ತ ಒಂದು 15 ವರ್ಷ ಅದು. ಜೋಳ ಜಾಸ್ತಿ ಬೆಳೀತಿದ್ರ? ನಿಮಗೆ ಊಟಕ್ಕೆಲ್ಲ ಬೇಕಲ್ವಾ? ನಮಗೆ ಊಟಕ್ಕೆ ಜೋಳ ಬೆಳ್ಕೊಂತ ಬೆಳ್ಕೊಳ್ತಿದ್ದ. ಈಗ ನೀವು ಮೆಣಸಿನ್ಕಾಯಿ ಬೆಳಿಲಿಕ್ಕೆ ಶುರು ಮಾಡಿ ಎಷ್ಟು ವರ್ಷಗಳಾಯ್ತು? ಒಂದು 7 ವರ್ಷ ಆಗಿರ್ಬೋದು ರೀ. ಯಾವ ತಳಿ ಹೆಚ್ಚಾಗಿ ಬೆಳೆಯೋದು ನೀವು? ಅದ ಕಡ್ಡಿಗಾಯಿ ಡಬಲ್ ಡಿ ಏನು ಅಲ್ರಿ, ಇದನ್ನ ಈಗ 3 ವರ್ಷ ಹಾಕಿನ್ರಿ. ಹೌದಾ? ಅದು ಬ್ಯಾಡಗಿ ಮೆಣಸಿನ್ಕಾಯಿ ಅಂತಾರಲ್ಲ, ಅದೇನಾ ಬ್ಯಾಡಗಿನ ಮೆಣಸಿನ್ಕಾಯಿ ಅನ್ನೋದ. ಆಮೇಲೆ ಇದು ಈಗ ಫಸ್ಟಿಗೆ ಅಲ್ಲಿ ಸಂಡೂರ ಕಡೆಗೆ ಸಿದ್ದಾಪುರ ಅಂತಂದು ಬೀಜ ತರ್ತಿದ್ರು. ಗದಿಗೆ ಗದಿಗಿನವ್ರು ಬಂದು ಅಲ್ಲಿ ಮಾರ್ತಾರ, ಬೀಜ ಮಾರ್ತಾರೆ ಬೀಜ. ಕಾಯಿನ ತಂದು ಜಿನ್ ಮಾಡಿಸಿ ಬಿತ್ತೀವಿ. ಓ, ಕಾಯಿ ತಂದು ಜಿನ್ ಮಾಡಿಸಿ ಬೀಜ ತೆಗೆದು ಅವನ್ನ ಇಲ್ಲಿ ಸಪ್ರೇಟ್ ಆಗಿ ಸಸಿ ಮಾಡ್ಕೊಳ್ತೀರಾ? ನೇರವಾಗಿ ಹಂಗ ನಾವು ಹಿಂಗ್ ಸಾಲ್ ಹೊಡೆದು ಬೀಜ 4-4 ಇಡ್ತೀವಿ. ಹೌದಾ? ಇದು ಬಿತ್ತೋ ಕ್ರಮಗಳು ಹೇಗೆ ಈ ಮೆಣಸಿನ್ಕಾಯಿನ? ಫಸ್ಟ್ ಎಲ್ಲ ಬೇಸ ಗೊಬ್ಬರ ಪೊಬ್ಬರ ಎಲ್ಲ ಅದ ಮಾಡ್ಕೊಂಡ್ರಿ. ಯಾವ ಗೊಬ್ಬರ ಬಳಸ್ತೀರಿ ಹೆಚ್ಚಾಗಿ? ನಾವು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ, ಜಾಸ್ತಿ ದನ ಗೊಬ್ಬರ. ಕುರಿ ಅದಾವ? ಕುರಿಗಳು ಇದೆ ನಿಮಗೆ? ಅದಾವ. ಎಷ್ಟಿದಾವ ಕುರಿಗಳು? 100 ಅದಾವ. ಓಹೋ, ಕುರಿ ಗೊಬ್ಬರ ಉಪಯೋಗ ಬರ್ತದೆ ನಿಮಗೆ, ಸಿಗುತ್ತೆ. ಮತ್ತೆ ದನ ಕರುಗಳು ದೊಡ್ಡ ದನ ಅದಾವ, 2 ಎತ್ತ ಅದಾವ, 4 ಎಮ್ಮೆ ಅದಾವ. ಅಂದ್ರೆ ನಿಮ್ಗೆ ಕೊಟ್ಟಿಗೆ ಗೊಬ್ಬರ ಹೊರಗಡೆಯಿಂದ ತರೋ ಕೆಲಸ ಇಲ್ಲ? ಇಲ್ಲ ಇಲ್ಲ ಇಲ್ಲ. ನಿಮ್ಮ ಮನೆಯಲ್ಲಿ ಕುರಿ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ನಿಮ್ಮಲ್ಲಿ ಲಭ್ಯ ಇದೆ? ಮತ್ತೆ ಈಗ ಬಿತ್ತಕರ ಅಂತ ಗೊಬ್ಬರ ಹಾಕ್ಲೇಬೇಕು, ಹಾಕ್ಬೇಕು. ಅದು ಹಾಕ್ಲಿಲ್ಲ ಕೆಲಸ ಆಗೋದಿಲ್ಲ. ಹೆಂಗೆ ಈಗ ಗೊಬ್ಬರ ಹಾಕೋದು ಹೇಗೆ ಮಾಡ್ತೀರಿ ನೀವು? ಹೊಲ ಎಲ್ಲ ಅದೇ ರಂಟೆ ಗಿಂಟು ಫಸ್ಟ್. ಇವು ನೋಡ್ರಿ, ಈಗೆಲ್ಲ ಮೆಣಸಿನ್ಕಾಯಿ ಕಾಪೆಲ್ಲ ತೆಗೆದ್ಮೇಲೆ ಇದು ಕಟಾವ್ ಹಂಗ ಟೂಟ್ ಹೊಡಿಸ್ಬಿಡೋದು. ಇದು ಹೊಡಿಸ್ಬಿಡೋದು, ಹೊಡಿಸಿ ಮತ್ತೆ ಇದೆಲ್ಲ ರೋಣಿ ಮೇಳಿಗೆ ಮೆಕ್ಕೆಜೋಳ ಹಾಕಕ್ ಸ್ಟಾರ್ಟ್ ಮಾಡ್ಕೊಂಡು. ಹಂಗೆ ಈಗ ಮೆಣಸಿನ್ಕಾಯಿ ಹಾಕಬೇಕು, ಮೆಣಸಿನ್ಕಾಯಿ ಬೆಳೆಯೋದ್ರಿಂದ ನಮಗೆ ಹೆಚ್ಚು ಲಾಭ ಬರ್ತದೆ ಅಂತಕ್ಕಂಥ ಭಾವನೆ ನಿಮ್ಗೆ ಯಾವಾಗ ಬಂತು? ಈ ಫಸ್ಟ್ ವರ್ಷ ಬೇಸಾಗೈತ್ರಿ, ಲಾಭ ಏನ್ರಿ ಚೆನ್ನಾಗೈತಿ. ಹಾಕ ಮತ್ತೆ ಇದನ್ನ ಮಾಡ್ಬೇಕನ್ನೋದು ಒಂದು ಇದು ಅಷ್ಟ ಖರ್ಚು. ನೀವು ಎಲ್ಲಾದ್ರೂ ನೋಡಿದ್ರ ಈ ಮೆಣಸಿಗೆ ಹಾಕೋದು? ಇಲ್ಲಿ ನಮ್ ಕಡೆ ಮೆಣಸಿಕಾಯಿನ ಇದ್ದಿಲ್ರಿ, ಇದ್ದಿಲ್ಲ. ಇವ್ರ ಆಂಧ್ರದವ್ರು ಬಂದು ಇಲ್ಲೇ ಹೊಲ ಈ ನಮ್ದೊಂದು 3 ಎಕರೆ ಇಟ್ಕಂದ್ರ ಅವ್ರು ಒಂದ್ ಎಕರೆಗೆ ಎಷ್ಟು ಕೊಡ್ತೀವಿ ಅಂತ ಅವ್ರು ಬೆಳೆದ್ ನೋಡಿ ಹಂಗ ಈ ಕಡೆಗೆಲ್ಲ ಚಾಲ ಆಗತ್ತೆ. ಅಂದ್ರೆ ನೀವು ಭೂಮಿ ಲೀಸ್ ಕೊಟ್ಟಿದ್ರಿ? ಇಲ್ಲ, ತಗೊಂಡಿದ್ರು. ಸೊ ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಬೆಳೆದು ದುಡ್ಡು ಮಾಡೋದು ನೋಡಿದ್ರಿ? ನೋಡಿದ್ವಿ. ಹಂಗಾಗಿ ನಮ್ ಕಡೆಗೆ ಕಂಟಿ ಜಾಸ್ತಿ ಅಂದ್ರೆ ಶೇಂಗಾ ಮೆಕ್ಕೆಜೋಳ ಬಿಟ್ರೆ ಏನು ಮಾಡ್ತಿದ್ದಿಲ್ಲ. ಈಗ 3 ಎಕರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಬೆಳಿತೀರಲ್ವಾ? ಈ ಬ್ಯಾಡಗಿ ಮೆಣಸಿನ್ಕಾಯಿ ಆರಂಭದಿಂದ ಹಿಡಿದು ಏನೇನು ನಿರ್ವಹಣೆ ಮಾಡ್ತೀರಿ ಮೊದಲಿಗೆ? ಈಗ ಕೊಟ್ಟಿಗೆ ಗೊಬ್ಬರ ಹಾಕಿ ಭೂಮಿ ಎಲ್ಲ ಹದ ಮಾಡಿಕೊಂಡು ಬೀಜ ಬಿತ್ತೀರಿ ಎಲ್ಲ ಆಗುತ್ತೆ, ಆಮೇಲೆ ಏನೇನು ಮಾಡ್ತೀರಿ? ಯಾವ್ಯಾವ ಮಾಡ್ತೀರಿ? ಒಂದು 20 ದಿನ ಆದ್ಮೇಲೆ ರೀ ಹಂಗ ಯಾರು ಉಂಟು ಔಷಧ ಅದು ಹೊಡೆಯದೆ, ಆಮೇಲೆ ಅವರು ಫ್ಲಾಟಿಗೆ ಬಂದು ಹೋಗ್ತಿರ್ತಾರೆ. ಯಾರು ಬರ್ತಿರ್ತಾರೆ? ಅವರು ಔಷಧ ನಿಮ್ದು ಅಂಗಡಿ ಇರ್ತಾರೆ, ಅವ್ರು ನೀವು ವಾರಕ್ಕೊಂದು ಸರ್ತಿ ಬರ್ತಿರ್ತಾರ. ಓಹೋ, ಇಂಥ ದೊಡ್ಡ ಅಂತ ಹೇಳಿದ್ರೆ ಇಲ್ರಿ. ಈ ಕೆಲವು ಅಂಗಡಿ ಈಗ ನಾವ್ ಹೆಂಗಂದ್ರೆ ದುಡ್ಡಿದ್ರೆ ಒಳ್ಳೆ ಮಾಲ್ ಸಿಗುತ್ತೆ, ಅರ್ಜೆಂಟ್ ಸಿಗ್ಲಿಲ್ಲ ನಿಮ್ ಅಂಗಡಿ ಖಾತೆ ಉದ್ರಿ ಮಾಡಿರ್ತೀವಿ. ಈಗ ಹಂಗಂದ್ರೆ ಬೇರೆ ಔಷಧಿ ಎಲ್ಲ ಕ್ವಾಲಿಟಿ ಇರ್ತಾವ, ಅವ ಬೇರೆ ಇರ್ತಾವ, ಇವು ಒಂದ್ ಸ್ವಲ್ಪ ಕಡಿಮೆ ಇರ್ತ ಅದ್ರ ತಂದೊಳೆ ಮತ್ತೆ ಇವನ್ನ ಹೊಡಿತಿರ್ತೀವಿ. ಈ 3 ಎಕರೆ ಮೆಣಸಿನ್ಕಾಯಿ ಬೆಳೆಯೋದಕ್ಕೆ ಎಷ್ಟು ಖರ್ಚು ಬರುತ್ತೆ ಅಂದಾಜು? ಅಷ್ಟೇ ಹೇಳಿದ್ರೆ ಅಲ್ಲಿ 1.5 ಲಕ್ಷ ಅಂತ ಖರ್ಚು ಬರುತ್ತೆ. ಒಂದು 3 ಎಕರೆ ಬರ್ತದೆ. 3 ಎಕರೆ ಅಂದರೆ ಸುಮಾರು ಒಂದು 75-80 ಸಾವಿರ ರೂಪಾಯಿ 1 ಎಕರೆ ಖರ್ಚು ಬರ್ತದೆ. ಬರ್ತದೆ. ಇದು ಎಷ್ಟು ದಿನದ ಕ್ರಾಪು? ಯಾವಾಗಲಿಂದ ನಿಮಗೆ ಮಾಲ್ ಕೈಗೆ ಬರಲಿಕ್ಕೆ ಶುರುವಾಗ್ತದೆ? ಫಸ್ಟಿಗೆ ಇದು ರೋಣಿ ಮಳೆ ಬರ್ತದಲ್ರಿ, ರೋಣಿ ಮಳೆಗೆ ಇಟ್ಟಿರೋದ್ರಿಂದ 4 ತಿಂಗಳಂತ ಬೇಕ್ರಿ. ಮತ್ತೀಗ ಇದು ಬಿತ್ತದ್ ಬರ್ತಲ್ರಿ, ಆಗ ಕಟಾವ್ ಆಕತ್ ನೋಡ್ರಿ, ಇನ್ನೊಂದು 3 ತಿಂಗಳು ಅಂತ ಇರ್ತದೆ. ಹಿಂಗಾರು ಬಿತ್ತನೆಗಿಂತ ಇದು ಕಟಾವ್ ಆಗ್ಬಿಡ್ತದೆ, ಇನ್ನೊಂದು 3 ತಿಂಗಳು ಇರ್ತದೆ. ಇನ್ನೂ 3 ತಿಂಗಳು ನಿಮ್ಗೆ ಕಂಟಿನ್ಯೂ ಬರ್ತೇನೆ. ಒಟ್ಟೊಂದು 6-7 ತಿಂಗಳು ನಿಮ್ಗೆ ಇದು ಕ್ರಾಪ್ ಇರ್ತದೆ. ಅದು ಮಾಡ್ದಂಗ್ರಿ, ಮಾಡ್ದಂಗೆ ನಾವು ಅದಾಗ ಈಗ ನೋಡಿ ನೀರ್ ಕಟ್ಟಿವಿ, ಈಗ ಅದು ಗೊಬ್ಬರ ಔಷಧ ಹೊಡೆದ್ರೆ ಮಾತ್ರ ಆಕತ್ತೆ ಕೆಲಸ, ಅದಾಗ ಮತ್ತೆ ಮಾಡಿದ್ರೆ ಇಲ್ಲ. ಒಟ್ಟು 1 ವರ್ಷದೊಳಗೆ ಇದು ಕೆಡಿಸ್ಬಿಡ್ತೀರಿ? ಕೆಡಿಸ್ತೀವಿ. ಕೆಡಿಸಿ ಮತ್ತೆ ಇದು ಬೇರೆ ಬೆಳೆಯನ್ನ ಬೆಳಿತೀರಿ? ಈಗ ಒಂದೇ ಬೆಳೆ ಬೆಳಿತಾ ಇರ್ತೀರಾ ಅಥವಾ ಮತ್ತಿಂದ ಕೆಡಿಸಿ ಬೇರೆ ಬೆಳೆ ತೆಗೆದು? ಈಗ ನೋಡಿ ಮೆಕ್ಕೆಜೋಳ ಹಾಕ್ತೀರಿ, ಈ ಕಾಪಿ ಗಿಡದಲ್ಲಿ ಮೆಣಸಿನ್ಕಾಯಿ, ಮತ್ತೆ ಒಟ್ಟು ಬೆಳೆ ಪರಿವರ್ತನೆ ಮಾಡ್ತೀರಾ? ಬೇರೆ ಚೇಂಜ್ ಮಾಡ್ತೀರಿ. ಯಾಕೆ ಹಂಗೆ? ಇದನ್ನ ಹಾಕಿರ ನೆಲ ಇದು ನೀರು ಅರ್ಧ ಸಪ್ಪೆ ಬಂದಿರ್ತಲ್ಲ, ಹಂಗಾಗಿ ಒಟ್ಟು ಮಣ್ಣಿನ ಪೋಷಕಾಂಶ ಕಾಪಾಡೋದಕ್ಕೆ ಬೆಳೆ ಪರಿವರ್ತನೆ ಆಗುತ್ತೆ, ಬೇರೆ ಬೇಕಿಟ್ರೆ ಚೆನ್ನಾಗಿ ಬರ್ತದೆ. ಈಗ ಈ ಮೆಣಸಿನ್ಕಾಯಿ ನೀವು ಮಾರುಕಟ್ಟೆ ಎಲ್ಲಿ ಬ್ಯಾಡಿಗೆ ಹೋಗ್ತೀರಿ? ಬ್ಯಾಡಿಗೆಯಲ್ಲಿ ಖರೀದಿ ಪ್ರಕ್ರಿಯೆ ಹೇಗೆ ನಡೀತೈತೆ? ಅಷ್ಟೇ ಅವ್ರು ಬರ್ದಂಗ್ರಿ, ಎಷ್ಟು ನೀವು ಅವ್ರು ಬರ್ಕೊಂಡು ಹೋಗಿರ್ತಾರೆ, ಬರ್ಕೊಂಡು ಹೋಗಿ ಟೆಂಡರ್ ಫಾರಂ ಬಂದ್ಮೇಲೆ ನಿಂದ ಇಷ್ಟ ಆತ್ ನೋಡಪ್ಪ ಚಂದ್ರಪ್ಪ ಅಂತಾರೆ. ಈಗ ರೇಟ್ನಿಂದ ಒಬ್ರು 15,000 ಆಗಿರ್ತ, ಒಬ್ರು 20,000 ಆಗಿರ್ತತ, 1,000 ಆಗಿವ್ರಿ ಮೊನ್ನೆ ವಾರ. ಹೌದಾ? 1,000. ಯಾಕೆ ಹಂಗಾಯ್ತು? ಕ್ವಾಲಿಟಿ ಸರಿ ಬರ್ಲಿಲ್ವಾ? ಒಂದೊಂದು ಕ್ವಾಲಿಟಿ ಸರಿಗಿಲ್ರಿ, ಬರೋದ್ ಮೇಲೆ ಒಬ್ಬೊಬ್ರು ನೀರು ಹೆಚ್ಚಿಗೆ ಹಾಕಿರ್ತಾರ, ಮಾಲ್ ಮಿಸ್ಟೇಕ್ ಇರ್ತತೆ. ಸೊ ಅದನ್ನು ನೀವು ತುಂಬಾ ಹದವಾಗಿ ನೋಡ್ಕೊಂಡು ಹೋಗ್ಬೇಕು, ಹದವಾಗಿ ಇದು ಮಾಡ್ಕೊಂಡು ಹೋದ್ರೆ ಮಾತ್ರ ಇರ್ತದ್ರಿ. ಈಗ ನೀವು ಬಿಡಿಸ್ತಾ ಹೋಗ್ತೀರಿ, ಬಿಡಿಸ್ತೀರಿ, ಒಣಗಿಸ್ತೀರಿ, ಎಲ್ಲ ಆಗುತ್ತೆ, ಮಾರುಕಟ್ಟೆಗೆ ಎಷ್ಟು ದಿನದಲ್ಲಿ ಒಯ್ಯಬೇಕಂತ? ಒಂದು 6-7 ದಿನ ಬೇಕ್ರಿ. ಇದನ್ನ ಈಗ ತಗೊಂಡ್ ಹೋಗಿ ಕಂದಾಗ ಹಾಕಿವ್ರಿ, ಹೊರದು ಎಲ್ಲ ಕಂದಾಗ ಹಾಕಿವಿ, ಅದನ್ನೊಂದು 2-3 ದಿನ ಬಿಟ್ಟು ಮತ್ತೆ ಎಲ್ಲ ಬೆಳೆದ್ ಬೇರೆ ಕೆಂಪದ ಬೇರೆ, ಅದು 4 ಐಟಮ್ ಮಾಡಕ್. 4 ವಿಭಾಗ ಆಗುತ್ತೆ ಅದು. ಈ ಬೆಳೆದ ಅಂದ್ರೆ ಅದು ವೇಸ್ಟ್ ಅಂತಾನ, ಕೆಟ್ಟ ಹೋಗಿದೆ ಅಂತಾನ? ಅದನ್ನ ತಾಂತರ ಕಡಿಮೆ ರೀ, ಕಡಿಮೆ ರೇಟ್ ಹೋಗುತ್ತೆ. ಹೆಂಗ ಹೋಗ್ತದ ಅದ? 1,000-1,500 ಕ್ವಿಂಟಲ್ಗೆ. ಈಗ ನೀವು ಮೆಣಸಿನ್ಕಾಯಿನ ಹರಿದು ಕಣದಲ್ಲಿ ಹಾಕಿ ಮತ್ತೆ 4 ಭಾಗ ಮಾಡ್ತೀರ? 4 ಭಾಗ. 4 ಭಾಗ ಅಂದ್ರೆ ಹೆಂಗ ಇರ್ತದ ಅದು? 4 ಭಾಗ ಅಂದ್ರೆ ಪೂರ್ತಿ ಬೆಳ್ಳಗಿರ್ತದ, ಒಂದು ಅದಕ್ಕಿನ ಒಂದ್ ಸ್ವಲ್ಪ ಕೆಟ್ಟರದು ಬಿಳಿಸಿ, ಇನ್ನೂ ಒಂದ್ ಸ್ವಲ್ಪ ಕಲ್ ಕಲ್ ಕೆಂಪ್ ಇರ್ತದೆ, ಅದು ಒಂದು. ಎರಡು ಆಮೇಲೆ ಹಣ್ಣುಗಾಯಿ ಅಂತ ತೆಗಿತಿರ್ತೀವಿ, ಅದು ಕಲರ್ ಇದು ದಿಂಡು ಬರದಿಲ್ಲ, ಅದು ಹಣ್ಣುಗಾಯಿ ತೆಗದ ಮೇಲೆ ಅದು ಸಾಫ್ ಆಗಿಬಿಡ್ತದೆ ಒಣಗಿದ ಮೇಲೆ. ಫಸ್ಟ್ನೇ ಕ್ವಾಲಿಟಿ ಅಂದ್ರೆ ಅದು ಒಳ್ಳೆ ಡಬ್ಬಿ ಇರ್ತತ್ರಿ, ಡಬ್ಬಿ ತರ ಇರ್ತದೆ, ಡಬ್ಬಿ ತರ ಇರ್ತದೆ, ಅದು ಒಳ್ಳೆ ಮಾಲ್ ಅಂದ್ರೆ. ಆ ಮಾಲ್ ಒಳ್ಳೆ ಮಾಲ್ ಅಂದ್ರೆ ಯಾವ ರೇಟ್ ಹೋಗ್ತದೆ ಅಂದಾಜು? ಈಗ 20-25 ಸಾವಿರ, 30,000-40,000 ತಕ್ಕನಿತ್ರಿ, ಈಗ 20,000 ಆಗತ್ತೆ ನೋಡಿ ಮೊನ್ನೆ ವಾರ. ಅಂದ್ರೆ ನೀವು ಹೋಗಿದ್ರ ಈಗ? ಇಲ್ಲ, ನನ್ನ ಮಗ ಹೋಗಿದ್ರಿ. ಹೋಗಿದ್ರ? ನಾವು ಅಂದ್ರೆ ಅವ್ ಕಳಿಸಿದ್ದೆ, ಆರಿಸಿದ್ದಿಲ್ರಿ, ಎಲ್ಲರನ್ನೆಲ್ಲ ಆರ್ಸಕ್ಕ ಈಗ ಅದನ್ನ ಒಂದೊಂದ ಇಲ್ಲೇ ಒಂದೊಂದ್ ಇರ್ತಿತ್ತ ಅದನ್ನ ಆರ್ಸದ ಬೇಡ ಅಂದ್ ಒಮ್ಮಕ್ಕ ಒಳಗ್ಬಿಟ್ಟು ಹಂಗೆ ಮಿಕ್ಸ್ ಮಾಡ್ಬಿಡ್ಬಿಟ್ಟು ಇಲ್ರಿ ಆರ್ಸ್ಲಿಲ್ಲ ಎಲ್ಲ ಆರಿಸ್ಬಿಟ್ಟಿವ ಒಂದ ಲಾಟಿ ಮಾಡಿ ಕಳ್ಸಿದ್ವಿ ಪೂರ್ತಿ ಬೆಳೆಯೋದು ಮಾತ್ರ ಆರಿಸಿದ್ವಿ ಅದು 1,000 ಆಗಿರ್ತದೆ ಇದು 2,500 ಆಗಿತ್ತು ಇದು 2,500 ಆಯ್ತು ಲಾಸ್ಟ್ ಮಾಲ್ ಲಾಸ್ಟ್ ಒಂದ್ ಗುಂಪಿನ ಮಾಡಿ ಹಂಗ ಒಂದ ಲಾಟಿ ಹೊಡೆದಿದ್ವಿ ಹೌದಾ ಅದೇ 2,500 ಆಗಿತ್ತು ಈಗೇನ ಈಗ ಚೆನ್ನಾಗೈತೆ ಕಂದಾಗ ಆರಿಸಿಲ್ಲ ರೀ ಇನ್ನು ಆರಿಸಿಲ್ಲ ಮುಂದೆ ಚೆನ್ನಾಗಿ ಬರ್ತದೆ ಅನ್ಸುತ್ತೆ ಈಗ ನಿಮಗೆ ಮಾಡ್ಬೇಕ್ರಿ ಮಾಡಿದ್ರೆ ಬರ್ತದೆ ಅಂತೀವಿ ಪರವಾಗಿಲ್ಲ ಅಂದರೆ ನೀವೀಗ ಈ ಕೃಷಿ ಮಾಡೋದಕ್ಕೆ ಸರ್ಕಾರದಿಂದ ಯಾವ ಯೋಜನೆ ಲಾಭ ತಗೊಳ್ತಾ ಇದ್ದೀರಿ ನಮ್ಗೆ ಯಾವುದು ಬಂದಿಲ್ಲರಿ ನೀವು ಯಾವುದಕ್ಕೂ ಅಪ್ಲೈ ಮಾಡಿಲ್ವಾ ಇಲ್ಲ ಅಲ್ರಿ ನಾವು ಪಾಣಿ ಬೇಕು ಪಾಣಿ ಬೇಕು ನಿಮ್ಮ ತಾಯಿಯರಿಲ್ವ ಈಗ ಅದಾರ ಮತ್ತು ಅವ್ರ ಹೆಸರಲ್ಲಿ ಅಪ್ಲೈ ಮಾಡ್ಬೋದಲ್ಲ ಅವರು ನಮ್ಮ ತಾಯಿರಂದ್ರೆ ನಮ್ಮ ಅಣ್ಣನ ತೆಗದಾರೆ ಹ್ಞೂ ಅವರು ಅವರಿಗೆ ಎಲ್ಲ ಮಾಡ್ಕೊಂತಿರ್ತಾರ ನಾನು ಕೇಳಿಲ್ರಿ ಓ ಹಂಗಿದೆ ಈಗ ನೀವು ಬೇರೆ ಆದ್ಮೇಲೆ ನಿಮ್ಮ ಪಾಲಿಗೆ ಭೂಮಿ ಕೊಟ್ಟಿದ್ದಾರೆ ಮತ್ತೆ ಪಾಣಿ ಎಲ್ಲ ಬೇರೆ ಮಾಡ್ಕೊಳಕ್ ಪ್ರಯತ್ನ ಮಾಡಿಲ್ವಾ ನೀವು ಮಾಡಿರಿ ಗೈ ತೋದಲ್ರಿ ಇಲ್ಲಿ ಎಲ್ಲ ಮಾಡ್ಕೊಂಡು ಎಲ್ಲ ಎಷ್ಟೆಷ್ಟು ಅಂತಂದು ಅಳತೆ ಮಾಡಿ ಎಲ್ಲ ಚೆಕ್ ಮಾಡಿಬಿಡಿ ಈಗ ಮೆಣಸಿನ್ಕಾಯಿಂದ ನಿಮ್ಗೆ ಎಷ್ಟು ಲಾಭ ಬರ್ಬೋದು ಅಂತೀರಿ ಈ ವರ್ಷ ಲಾಭ ನಿಗದಿ ಮಾಡಕ್ ಆಗದಲ್ರಿ ಲಾಭ ಇಲ್ಲ ಅದು ಮಾಡಿದ್ದು ಅದಕ್ಕೆ ಆಗ್ಬಿಟ್ರೆ ಸಾಕಾಗ್ಬಿಡುತ್ತೆ ಯಾಕೆ ಏನಾಯ್ತು ಮಾಲ್ ಕೆಟ್ಟೋಯ್ತು ಅಂತ ಮಳೆಗಾಲ ಹೆಚ್ಚಿಗೆ ಆಗಿ ಕೆಟ್ಟೋಗಿತ್ತು ಮಳೆ ಜಾಸ್ತಿ ಹೆಚ್ಚಿಗೆ ಆಗಿ ಕೆಟ್ಟೋಗತ್ತೆ ಈ ವರ್ಷ ಏನು ಲಾಭ ಕಾಣ್ತೀವಿ ಅಂಬದು ಸದ್ಯ ಮಾಲ್ ಶೇಂಗದಾಗ ಕಂಡಲ್ಲ ಮೆಕ್ಕೆಜೋಳ ನೋಡ್ರಿ ಹಿಂದಿಗರ್ಸ 2,200-300 ಇತ್ತು ಈ ವರ್ಷ ಬರ್ತದಂತಂದು ಇಟ್ಕೊಂಡಿವ ಅಲ್ಲಿ ಮೊನ್ನೆ ಒಟ್ಟು ಜಂಪ್ ಆಗಿತ್ತು ನಿನ್ನಿಲ್ಲಿದ್ದ ಅಲ್ಲಿ ಕಡಿಮೆ ಆಗತ್ತೆ ಅಲ್ಲಿ ಹೌದಾ 1,200-1,300 ಆಗತ್ತೆ ಅಂತ ಪಡಿಸಿಲ್ಲ ನೀನು ಚೆನ್ನಾಗಿ ಬಂತು ಅಂದ್ರೆ ಎಷ್ಟು ಲಾಭ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ ಈ ಮೆಣಸಿನ್ಕಾಯಿ ಬೆಳೆಯಲ್ಲಿ ಅಷ್ಟೇ ರೀ 1,50,000 ತೆಗೆದು ರೇಟ್ ಬಂದ್ರೆ ರೇಟ್ ಬಂದ್ರೆ ಇಲ್ಲಾಂದ್ರೆ ಅವಕ್ಕೆಲ್ಲ ಮಾಡಿದ್ಕು ಈ ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ಬೇಕ್ರಿ ಬೇಸಾಯ ಫಸ್ಟ್ ಈ ಟ್ರ್ಯಾಕ್ಟರ್ ಹೊಡೆದದ್ದು ಕುಂಟೆ ಅಡಿಗಿದ್ದು ನಾವು ಮಾಡಿದ್ದು ಅದೆಲ್ಲ ಲೆಕ್ಕ ಹಾಕಿಲ್ಲ ನಾನು ಹೇಳದೆ ನಿಮ್ಮ ಶ್ರಮ ಲೆಕ್ಕ ಹಾಕ್ಬೇಕಲ್ಲ ಈಗ ನೀವು ಕೂಲಿ ಕೆಲಸ ಮಾಡ್ತೀರಿ ನೀವ ಈಗ ಬೇರೆ ಹೊಲದಲ್ಲಿ ಕೆಲಸ ಮಾಡಿದ್ರೆ ಕೂಲಿ ಬರ್ತೈತಿ ಹಾಗೆ ಅದನ್ನೆಲ್ಲ ಲೆಕ್ಕ ಹಾಕ್ಬೇಕಲ್ವಾ ಹಾಕ್ತೀರಾ ಅದೆಲ್ಲ ಲೆಕ್ಕ ಹಾಕಿಲ್ರಿ ಹಂಗಾಗಿ ನಮ್ದ ನಾವು ಮನೆಯವ್ರ ಮಾಡ್ಕೊಂಡು ಆಳು ಇವತ್ತಿನ ಕಾಲದಾಗ ಈಗ 200 ರೂಪಾಯಿ ಒಬ್ಬರಿಗೆ ಹೆಣ್ಮಕ್ಳಿಗೆ ಮೆಣಸಿಕಾಯಿ ಬಿಡಿಸಾರಿ ಅವ್ರಿಗೆ ಈಗ ಯಾಕೆ ಕೂಲಿ ಮಾಡೋರಿಗೆ ಆದ್ರೂ ಕೂಡ ಯಾವ್ದು ಕಡಿಮೆ ಇಲ್ರಿ ಒಂದು ಎಣ್ಣೆ ತಗೊಂಡ್ರೆ ಹೋಗಿ 120 ರೂಪಾಯಿ ಕೆಜಿ 110 ರೂಪಾಯಿ ಹೇಳ್ತಿರ್ತಾರೆ ಕೂಲಿಯರು ಎಲ್ಲಿ ಬರ್ತಾರೆ ಅವ್ರ ಜೀವನನು ಕಷ್ಟ ಇದೆ ಕಷ್ಟ ಐತೆ ಹೆಚ್ಚು ಕೂಲಿ ಕೊಟ್ಟರೆ ಅವ್ರಿಗೆ ಅನುಕೂಲ ಆಗತ್ತೆ ಈಗ ನಿಮ್ಮ ಭಾಗದಲ್ಲೆಲ್ಲ ಕೂಲಿ ಎಷ್ಟು ಕೊಡ್ತೀರಿ 200 ರೂಪಾಯಿ ಕೊಡ್ತೀರಿ ಒಬ್ಬರಿಗೆ ಹೆಣ್ಣಾಳು ಗಂಡಾಳು ಅಂತ ಬೇರೆ ಬೇರೆ ಇದು ಮಾಡಿದ್ರೆ ಇಲ್ಲ ಇಲ್ರಿ ಎಲ್ಲರಿಗೆ ಯಾಕೆ ಒಂದಾಗೈತಿ ಈಗ ಹೆಣ್ಮಕ್ಳನ್ನ ಕಡಿಮೆ ಮಾಡ್ತಾರೆ ಏನ್ರಿ ಅವ್ರು ಗಂಡ್ಮಕ್ಳಿಗಿನ್ನ ಹೆಚ್ಚಿನ ಮಾಡ್ತಾರೆ ಅವ್ರು ಯಾರು ಗಂಡ್ಮಕ್ಳು ಬಂದ್ರೆ ಯಾರು ಬಂದು ಮಾತಾಡ್ಕೊಂತ ಹೋಗ್ಬಿಟ್ರೆ ಅಲ್ಲೇ ಕುಂತ್ ಬಿಡ್ತಾರೆ ಹಂಗಾಗಿ ಹೆಚ್ಚಿನ ಜಾಸ್ತಿ ಹೆಣ್ಮಕ್ಳ ಬದುಕಿ ಕರ್ಕೊಂಡು ಗಂಡ್ಮಕ್ಳು ಕಡಿಮೆ ಎಲ್ಲ ರೈತರು ಇದನ್ನ ಅರ್ಥ ಮಾಡ್ಕೊಂಡಾರ ಏನ್ರಿ ಒಬ್ಬರದ್ದು ಹೆಂಗಳ ನನ್ನ ಸಾರ್ಥಕ್ಕೆ ನಾನು ಹೇಳ್ತೇನೆ ಒಟ್ಟು ಹೆಣ್ಣಾಳು ಗಂಡಾಳು ಅಂತ ಭೇದ ಭಾವ ನೀವು ಕೆಲವು ನಮ್ಮೂರಾಗ ಕೂಲಿನ ಒಬ್ಬೊಬ್ರು 100 ರೂಪಾಯಿ ಕೊಟ್ಟಾರ 150 ಕೊಡ್ತಾರ ನಮ್ಮ ಬದುಕಿಗೆ ಬಂದಾರಂದ್ರೆ ನಾವು ಕರೆಕ್ಟ್ ಮುಂಜಾನೆ 8 ಗಂಟೆಗೆ ಬಂದಂದ್ರೆ ನಾನು ಒಂದಾಗಿದ್ರೆ ಅಂದ್ರೆ ಹೊತ್ತು ಮುನಗ ತಕ್ಕನ ಇರ್ತಾರೆ ನಾನಿದ್ರೆ ಹಂಗಾಗಿ ಕೂಲಿ ನಾನು ಯಾರನ್ನು ಕೇಳಕ್ ಹೋಗೋದಿಲ್ಲ ಒಂದಂದಾಜಿ ಮೇಲೆ ಕೊಟ್ಬಿಡ ಕೆಲವು ಜನ ನಮ್ಮನ್ನೇ ಕೇಳ್ತಿರ್ತಾರೆ ಎಷ್ಟು ಕೊಟ್ಟಿಯಪ್ಪ ಅಂತ ಈಗ ಚಂದ್ರಪ್ಪರ ಈಗ ನಿಮ್ಮ ಈ ಕೃಷಿಯಿಂದ ಜೀವನ ಚೆನ್ನಾಗಿ ನಡೀತಾ ಇದೆ ಸುಖವಾಗಿದ್ದೀವಿ ಅಂತ ಅನ್ಸಿದ್ಯಾ ನಿಮ್ಗೆ ಅಲ್ಲಿ ಚೆನ್ನಾಗೈತ್ರಿ ಸುಖವಾಗಿ ಈಗ ಸದ್ಯಕ್ಕೆ ಚೆನ್ನಾಗೈತ್ರಿ ನಮ್ಗೆ ಅನ್ಕ ಬಟ್ಟಿಗೆ ನಮ್ಮ ಊಟಕ್ಕೆ ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಎಷ್ಟು ಜನ ಇದ್ರಿ ಮನೆಯಲ್ಲಿ ನೀವೀಗ ನಾವು ಕುಟುಂಬ ಅಂದ್ರೆ ನಮ್ಮವ್ರು 3 ಗಂಡ್ಮಕ್ಳು ರೀ ನಾವು ಬೇರೆ ಗಂಡಿ ಅಂತಿ ಅವರೊಂದು 3 ಹೆಣ್ಮಕ್ಳು ಮಕ್ಕಳನ್ನೆಲ್ಲ ಓದಿಸಿದಾರ ಚೆನ್ನಾಗಿ ಓದಿದಾರ ಏನಾರ ಕೆಲಸ ಮಾಡ್ತಿದಾರ ಇಬ್ಬರನ್ನ ಓದಕ್ ಹಾಕಿದ್ರಿ ಒಬ್ಬ ದೊಡ್ಡ ಫಸ್ಟ್ಗೆ ಹಾಕಿದ್ದೆ ಅವ್ನ ಮೆಸ್ಟ್ರು ಕೂಟಾಗ ಜಗಳ ಮಾಡಿ ಅವ್ರ ಮೆಸ್ಟ್ ಭಾರಿ ಕ್ಲೋಸ್ ಇದ್ರು ನಮಗೆ ಅವ್ರನ್ನ 5ನೇ ತರಗತಿ ತಕ್ಕ ಓದಿಸಿದ್ರಿ ಆಮೇಲೆ ಓದದ್ ಬಿಟ್ಟು ಮೆಸ್ಟ್ರಿಗೆ ಎದುರಾಗಿ ಬಿಟ್ಟಲ್ಲ ನಾವು ಒಂದ್ 2 ಹೊಡೆದೆ ಬಿಟ್ಬಿಟ್ಟ ಅವನು ಬಿಟ್ಮೇಲೆ ಓದ್ಬಿಡತ್ ಮನೆಗೆ ಮಾಡ್ಕೊಂಡೋಕನ ಅಂತಂದು ಮಾಡಿಸಿ ಅಂತ ಹೋದ್ವಿ ಇನ್ನಿಬ್ಳರ್ನ ಓದಕ್ ಹಾಕಿದೆ ಒಬ್ಬನ SSLC ಮುಗಿಸಿದೆ ಕೂಡ್ಲಿಗೆ ಹೋಗಿ ಹಾಕಿದೆ ಹೋಗಿ ಹುಡ್ರ ಜೊತೆ ಸೇರಿ ಎಲ್ಲ ಟ್ರೀ ಎಲ್ಲ ಅಷ್ಟ್ ಪ್ರೀ ಸಿಕ್ಕಿತ್ತು ಪಾಪ ಅದನ್ನೇ ಬಿಟ್ಟು ಬಂದಿರಿ ಅವನು ಇರ್ಲಿಲ್ಲ ಅಲ್ಲಿ ಬಂದ್ಬಿಟ್ಟೆ ಏನ್ ಹೇಳಿದ್ರಿ ಇರ್ಲಿಲ್ಲ ಐ ಟಿ ಮಾಡಬಾರ್ದ ಹೊಡೆದು ಬಡ್ದು ನಾವೆಲ್ಲ ಭಾರಿ ಇದು ಮಾಡಿದ್ವಿ ಕೇಳಲ್ಲ ಅದಕ್ಕೆ ಮತ್ತೆ ಅವ್ನಿಗೆ ಅಷ್ಟು ಕುರಿ ಮಾಡಿ ಅವ್ನ ಜಬ್ಬಿದ್ರೆ ಅವ್ನ ಕಾಯಕ್ ಬಿಟ್ಬಿಟ್ಟು ಅದನ್ನಾದ್ರೂ ಆಸಕ್ತಿಯಿಂದ ಮಾಡ್ತಾನ ಅವನ್ರಿ ಈಗ ಇನ್ನೊಬ್ಬನ್ ನೋಡ್ರಿ ಅವ್ನು BSc ಮುಗಿಸಿ ಅಂದಿರಲ್ರಿ ಅವನಿಗೆ ಖರ್ಚು ಮಾಡಿದ್ಬಿಟ್ಟು ನಮ್ಮನೆಗೆ ಯಾರಿಗೆ ಮಾಡಿಲ್ಲ ನಾವು ಓದ್ಸಕ್ಕೆ ಓದ್ಲಿ ಅಂತಂದು ಇಲ್ಲೆಲ್ಲ ಓದ್ಸಿದ್ವಿ ಚೆನ್ನಾಗಿ ಓದ್ತಾನೆ ಬಿಡ ಅಂತ ನಮ್ಮೂರಿಗೆಲ್ಲ ಅನ್ನರ್ ಏ ಅವನ್ ಏನು ಕೆಲಸ ತ ಅಂತ ಅನ್ಬಿಡಪ್ಪ ಅಂತಂದು ಅಲ್ಲಿದ್ದ ಧಾರವಾಡಕ್ಕೆ ಕಳಿಸಿದ್ವಿ

ನೆಲದಲ್ಲಿ ಹಸಿರನ್ನು ನಗಿಸೋಣ ಬನ್ನಿರು, ಜೀವ ಸಂಕುಲವನ್ನು ಉಳಿಸೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸನಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸನಿಲಧಾರೆ ಜೀವನಧಾರೆ ಜೀವನಧಾರೆ. ಕಲೆತು ಕೆಲಸವನ್ನು ಮಾಡೋಣ ಬನ್ನಿರು, ಬಂಗಾರದ ಬದುಕ ಹೊಂದೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ ಸಲಿಲಧಾರೆ ಜೀವನಧಾರೆ ಸಲಿಲಧಾರೆ ಜೀವನಧಾರೆ ಸಲಿಲಧಾರೆ ಜೀವನಧಾರೆ. ಉಲ್ಜಾ ಸಿಂ ಸಿಂ ಉಲ್ಜಾ ಸಿಂ ಸಿಂ ಉಲ್ಜಾ ಸಿಂ ಸಿಂ ಉಲ್ಜಾ ಸಿಂ ಸಿಂ. ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಬುದು ಇಂಧನ, ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಬುದು ಇಂಧನ. ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ, ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಬುದು ಇಂಧನ. ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಶಕ್ತಿಯ ಗಣಿಯ ಕದವ ಎಳೆಯಲು ಕೂಡಿ ಕೂಗೋಣ. ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ಮಾಡೋಣ, ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ಮಾಡೋಣ. ಉಲ್ಜಾ ಸಿಂ ಸಿಂ ಉಲ್ಜಾ ಸಿಂ ಸಿಂ ಶಿಮರುಭ ಬೆಳೆದು ಇಂದನ ಸಕ್ಷಮರಾಗೋಣ, ಹೊಂಗೆ ಶಿಮರುಭ ಬೆಳೆದು ಇಂದನ ಸಕ್ಷಮರಾಗೋಣ. ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ, ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ. ಸಿಂ ಸಿಂ ರೈತ ಬಾಂಧವರೇ, ನೀವು ಕೇಳ್ತಾ ಇದ್ದೀರಿ ವಿವಿಧ ಕಲಾವಿದರ ಧ್ವನಿಯಲ್ಲಿರುವಂತಹ ಕೃಷಿ ಗೀತೆಗಳನ್ನ. ಹೋಗೋಣ ಬರ್ತೀಯ ಚಂದಿರ ನೆಡೆಗೆ, ಚಂದಿರ ನೆಡೆಗೆ ಸುರಿವ